ಇಂದಿನ ಈ ಕಾರ್ಯಕ್ರಮದಲ್ಲಿ ಅಂಗಾಂಶ ಆಲೂಗೆಡ್ಡೆ ಸಸಿಗಳ ಉತ್ಪಾದನಾ ಕ್ರಮ ಹಾಗೂ ನಿರ್ವಹಣೆ, ಈ ಕುರಿತಂತೆ ಹಾಸನದ ಗ್ರೀನ್ ಇನ್ನೋವೇಷನ್ ಸೆಂಟರ್ನ ತಾಂತ್ರಿಕ ಸಲಹೆಗಾರರಾದ ಎಸ್ ಸುಹಾಸ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಗಾಂಶ ಆಲೂಗೆಡ್ಡೆ ಸಸಿಗಳ ಉತ್ಪಾದನಾ ಕ್ರಮಗಳು ಹಾಗೂ ನಿರ್ವಹಣಾ ಪದ್ಧತಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಾವು ಬಹಳ ಹಿಂದಿನಿಂದಲೂ ಕೂಡ ಆಲೂಗೆಡ್ಡೆಯ ಗಡ್ಡೆಗಳನ್ನು ಬಳಸಿ ನಾವು ಈ ಒಂದು ಬೆಳೆಯನ್ನ ಮಾಡ್ತಾ ಇದ್ವಿ. ಈಗ ತಂತ್ರಜ್ಞಾನ ಮುಂದುವರೆದ ಹಾಗೆ ಈಗ ಅಂಗಾಂಶ ಆಲೂಗೆಡ್ಡೆಯ ಸಸಿಗಳು ಬಂದಿದ್ದಾವೆ, ಅವುಗಳನ್ನ ಬಳಸಿ ನಾವಿವತ್ತು ಈ ಆಲೂಗಡ್ಡೆ ಸಾಗುವಳಿಯನ್ನ ಮಾಡಬಹುದು. ಈ ನಿಟ್ಟಿನಲ್ಲಿ ಈ ಆಲೂಗಡ್ಡೆ ಸಸಿಗಳನ್ನ ಹೇಗೆ ಉತ್ಪಾದನೆ ಮಾಡಲಾಗುತ್ತೆ, ಅಂಗಾಂಶ ಆಲೂಗಡ್ಡೆ ಸಸಿಗಳನ್ನ ಮತ್ತೆ ಅವುಗಳನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಗ್ರೀನ್ ಇನ್ನೋವೇಷನ್ ಸೆಂಟರ್ನ ತಾಂತ್ರಿಕ ಸಲಹೆಗಾರರಾದ ಸುಹಾಸ್ ಅವರು. ಸುಹಾಸ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾವೆಲ್ಲ ಈಗ ಕೇಳ್ತಾ ಇದ್ದೇವೆ, ಹೆಚ್ಚಾಗಿ ಅಂಗಾಂಶ ಆಲೂಗಡ್ಡೆ ಸಸಿ ಅನ್ನುವಂಥ ಒಂದು ಪದವನ್ನು ಕೇಳ್ತಾ ಇದ್ದೇವೆ. ಅಂಗಾಂಶ ಆಲೂಗಡ್ಡೆ ಸಸಿ ಅಂತಂದ್ರೆ ಏನು ಸರ್? ಅಂಗಾಂಶ ಆಲೂಗಡ್ಡೆ ಸಸಿ ಬಯೋಟೆಕ್ನಾಲಜಿ ಅನ್ನೋ ಒಂದು ತಂತ್ರಜ್ಞಾನದಿಂದ ಬಂದಿರತಕ್ಕಂಥ ಸಸಿಗಳಿದು. ಫಸ್ಟು ಈ ತಂತ್ರಜ್ಞಾನ ಹೇಗೆ ಬಂತು ಅನ್ನೋ ಒಂದು ಸಣ್ಣ ಹಿನ್ನೆಲೆಯಿಂದ ಹೋಗೋದಾಯಿತು ಅಂತಂದ್ರೆ, 2019 ಅಂತಾರಾಷ್ಟ್ರೀಯ ಆಲೂಗಡ್ಡೆ ಕೇಂದ್ರ, ನಾವೇನೀಗ ಸಿಪ್ ಇಂಟರ್ನ್ಯಾಷನಲ್ ಪೊಟಾಟೋ ಸೆಂಟರ್ ಅಂತ ಕರಿತೀವಿ, ಆ ಯೋಜನೆ ಏನಿದೆ, ಆ ಒಂದು ಯೋಜನೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಅವರಿಗೆ ವಿಯೆಟ್ನಾಂನಲ್ಲಿ ಈ ಒಂದು ಅಂಗಾಂಶ ಕೃಷಿ ಆಲೂಗಡ್ಡೆ ಸಸಿಗಳನ್ನ ತಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ತು. ಅದರ ಜೊತೆಗೆ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ಸ್ ಇನ್ ತೋಟಗಾರಿಕೆ ಮಹಾವಿದ್ಯಾಲಯ ಏನಿದೆ ಬಾಗಲಕೋಟೆ ಅವರು ಹಾಗೂ ಸೋಮನಹಳ್ಳಿ ಕಾವಲಲ್ಲಿರುವಂತಹ ತೋಟಗಾರಿಕಾ ಸಂಶೋಧನಾ ಹಾಗೂ ವಿಸ್ತೀರ್ಣ ಕೇಂದ್ರದ ವಿಜ್ಞಾನಿಗಳು ಅವರ ಒಂದು ತಂಡ ಏನಿತ್ತು ಇಂಟರ್ನ್ಯಾಷನಲ್ ಪೊಟಾಟೋ ಸೆಂಟರ್ ಅವ್ರ ಜೊತೆಗೆ ಸೇರಿ ವಿಯೆಟ್ನಾಂಗೆ ಹೋದ್ರು. ವಿಯೆಟ್ನಾಂಗೆ ಹೋಗಿ ಅಲ್ಲಿ ಯಾವ ರೀತಿ ಈ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ, ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಆ ದೇಶದಲ್ಲಿ, ಸೊ ಅದನ್ನೆಲ್ಲ ಕಲ್ತ್ಕೊಂಡು ಬಂದ್ರು. 2019 ಕಲ್ತ್ಕೊಂಡು ಬಂದು ನಂತರದಲ್ಲಿ ಒಂದು 500 ಸಸಿಗಳಿಂದ 2020 ಹಾಸನ ಭಾಗದಲ್ಲಿ ಇದನ್ನ ಶುರು ಮಾಡಿದ್ರು. ಸೊ ಸಣ್ಣದಾಗಿ 500 ಸಸಿಗಳಿಂದ ಸ್ಟಾರ್ಟ್ ಮಾಡಿದ್ರು. ಆ ವರ್ಷ ಒಂದು 10,000-12,000 ಸಸಿಗಳು ಸಿಕ್ತು. ಒಂದು 10-12 ರೈತರಿಗೆ ಕೊಟ್ಟರು, ಪ್ರತ್ಯಕ್ಷಿಕೆಯಾಗಿ ಜಮೀನುಗಳಲ್ಲಿ ಹಾಕಿದ್ರು. ನಂತರವಾಗಿ ರೈತರು ಕೂಡ ಕಾನ್ಫಿಡೆನ್ಸ್ ಬಂತು, ನಾವು ಸಸಿ ಹಾಕಿದ್ರೆ ಕೂಡ ಗೆಡ್ಡೆ ಬಿಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಂತು. ಅದೇ ರೀತಿ ನರ್ಸರಿಗಳವರು ಅವರು ಎಲ್ಲರನ್ನೂ ಸೇರಿಸ್ಕೊಂಡು ಇನ್ವಾಲ್ವ್ ಮಾಡ್ತಾ ಈ ಒಂದು ತಂತ್ರಜ್ಞಾನ ಬೆಳೆಸ್ತಾ ಹೋದ್ರು. ಈ ತಂತ್ರಜ್ಞಾನದಲ್ಲಿ 3 ಭಾಗಗಳಿದೆ. ಮೊದಲನೇ ಭಾಗ ಯಾವ್ದಪ್ಪ ಅಂತಂದ್ರೆ ಲ್ಯಾಬ್, ಅಂದ್ರೆ ಅಂಗಾಂಶ ಆಲೂಗಡ್ಡೆ ಸಸಿಗಳನ್ನ ಉತ್ಪಾದನೆ ಮಾಡತಕ್ಕಂತ ಕೇಂದ್ರ ಏನಿದೆ ಅದು ಲ್ಯಾಬ್, ಪ್ರಯೋಗಾಲಯ. ಆ ಲ್ಯಾಬ್ ಅಲ್ಲಿ ಸಸಿಗಳನ್ನ ಉತ್ಪಾದನೆ ಮಾಡ್ತಾರೆ. ಅದಕ್ಕೆ ಬೇಕಾಗಿರುವಂತದ್ದು MS ಮೀಡಿಯಾ ಅಂತ ಬರುತ್ತೆ. ಆ ಮೀಡಿಯಾದಲ್ಲಿ ಸಸಿಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನೆಲ್ಲಾನು ಆ ಮೀಡಿಯಾದಲ್ಲಿ ಕೊಟ್ಟು ಆ ಗಿಡ ಏನಿರುತ್ತೆ ಗಿಡದ ಒಂದು ಭಾಗನ ಕಟ್ ಮಾಡಿ ಆ ಒಂದು ಮೀಡಿಯಾದಲ್ಲಿ ಬೆಳೆಯೋದಕ್ಕೆ ಇಡ್ತಾರೆ. 21 ಕಾಲ ಅದನ್ನ ಬೆಳೆಯೋದಕ್ಕೆ ಬಿಡ್ತಾರೆ. ಪೂರ್ತಿಯಾಗಿ ಬೇರ್ ಬಿಟ್ಟು ಆ ಗಿಡ MS ಮೀಡಿಯಾದಲ್ಲಿ ಬೆಳೆಯುತ್ತೆ. ಬೆಳೆದಿರುವಂತ ಗಿಡನ ಮತ್ತೆ 4 ಭಾಗಗಳಾಗಿ ಕಟ್ ಮಾಡ್ತಾರೆ. ಕಟ್ ಮಾಡಿ ಮತ್ತೆ ಒಂದೊಂದು ಪೀಸ್ನ ಮತ್ತೆ ಆ ಒಂದು MS ಮೀಡಿಯಾದಲ್ಲಿ ಇರೋದ್ರಿಂದ ಒಂದು ಗಿಡ ಇದ್ದಿದ್ದು 4 ಆಗತ್ತೆ 21 ಮುಂದಿನ 21 4 ಇದ್ದಿದ್ದು 16 ಆಗತ್ತೆ, 16 ಇದ್ದಿದ್ದು 64 ಆಗತ್ತೆ. ಈ ತರ 21 3 ವಾರದ ಸೈಕಲ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗುತ್ತೆ. ಇದು ಪೂರ್ತಿ ಲ್ಯಾಬಿನ ಭಾಗ. MS ಮೀಡಿಯಾದಲ್ಲಿ ಬೆಳೆಯುತ್ತೆ ಅಂತ ಹೇಳಿದ್ರಲ್ಲ, ಎಷ್ಟಿರುತ್ತೆ, ಎಷ್ಟುದ್ದ ಅಥವಾ ಎಷ್ಟು ದಪ್ಪ ಇರುತ್ತೆ, ಎಷ್ಟು ಕಟ್ ಮಾಡ್ತಾರೆ ಸರ್ ಅದನ್ನ? ಸರ್, 1-1.5 cm ಅಷ್ಟು ಕಟ್ ಮಾಡಿ ಪೀಸಸ್ನ ಅದನ್ನ MS ಮೀಡಿಯಾದಲ್ಲಿ ಇಡ್ತಾರೆ. ನಮಗೇನಿಲ್ಲ ಅಂತಂದ್ರೆ ಒಂದು ಗಿಡ ನಮಗೆ 5-6-7 cm ವರ್ಗೂ ಬೆಳೆಯುತ್ತೆ. ಸೊ ಅದಕ್ಕೆ ಗಾಜಿನ ಬಾಟ್ಲುಗಳನ್ನ ಬಳಸ್ತಾರೆ. ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಪಾರದರ್ಶಕವಾಗಿರುವಂತ ಬಾಟಲ್ಸ್ ಅದು, ಯಾಕಂದ್ರೆ ಅದಕ್ಕೆ ಸೂರ್ಯನ ಬೆಳಕು ಏನು ಇರೋದಿಲ್ಲ. ಟ್ಯೂಬ್ಲೈಟ್ಗಳಲ್ಲಿ ಅದನ್ನ ಇಟ್ಟುಬಿಟ್ಟು ಅದಕ್ಕೆ ಅಂತಾನೆ ಗ್ರೋತ್ ಚೇಂಬರ್ ಅಂತ ಕರೀತಾರೆ. ಲ್ಯಾಬ್ ಅಲ್ಲಿ 3 ಭಾಗ ಇರುತ್ತೆ. ಒಂದು ಮೀಡಿಯಾ ಪ್ರಿಪರೇಷನ್ ರೂಮು, ಅಂದ್ರೆ ಆ ಗಿಡಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳನ್ನ ತಯಾರು ಮಾಡುವಂತ ಒಂದು ಭಾಗ ಏನಿದೆ ಮೀಡಿಯಾ ಪ್ರಿಪರೇಷನ್ ರೂಮ್ ಅಂತ ಕರಿತೀವಿ. ಎರಡನೇ ಭಾಗ ಏನಿದೆ ಇನಾಕ್ಯುಲೇಷನ್ ರೂಮ್ ಅಂತ ಕರಿತೀವಿ. ಇನಾಕ್ಯುಲೇಷನ್ ರೂಮ್ ಅಂದ್ರೆ ನಾವು ಗಿಡದ ಒಂದು ಭಾಗನ ಕಟ್ ಮಾಡಿ ಏನು ಮೀಡಿಯಾದೊಳಗೆ ಇಡ್ತೀವಿ ಅದು ಇನಾಕ್ಯುಲೇಷನ್ ರೂಮು. ಕಟ್ ಮಾಡಿ ಇಟ್ಟಾದ ಮೇಲೆ ಗ್ರೋತ್ ಚೇಂಬರ್ಗೆ ಹೋಗುತ್ತೆ 3ನೇ ಭಾಗ. ಗ್ರೋತ್ ಚೇಂಬರ್ ಅಂದ್ರೆ ಬೆಳವಣಿಗೆ ಆಗೋದಕ್ಕೆ ಅನುಕೂಲ ಆಗುವಂತ ವಾತಾವರಣ ಇರುತ್ತೆ. ಸೊ ಗಿಡ ಬೆಳವಣಿಗೆ ಆಗೋದಕ್ಕೆ ಮಾಡಿರುವಂತ ಕೊಠಡಿ ಅದು. ಸೊ ಅಲ್ಲಿ ಗ್ರೋತ್ ಆಗತ್ತೆ. ಅಲ್ಲಿ 21 ಕಾಲ ಅದು ಬೆಳೀತಾ ಹೋಗುತ್ತೆ. ಸೊ ನಮಗೆ ಒಂದು ಒಂದೂವರೆ ಸೆಂಟಿಮೀಟರ್ ಗಿಡ 6-7 ಸೆಂಟಿಮೀಟರ್ ವರ್ಗೂ ಬೆಳವಣಿಗೆ ಆಗುತ್ತೆ 21 ದಿನಗಳಲ್ಲಿ. ಹೌದು. ಈಗ ಅದನ್ನ ಏನ್ ಮಾಡ್ಬೋದು, ಎರಡನೇ ಭಾಗ ಆಗಿ ಅದನ್ನ ನರ್ಸರಿಗಾದ್ರೂ ತಗೊಂಡ್ ಬಂದು ನರ್ಸರಿಯಲ್ಲಿ ಕೊಕ್ಕೋಪಿಟ್ ಅಲ್ಲಿ ಅದನ್ನ ಪ್ಲಾಂಟಿಂಗ್ ಮಾಡಬಹುದು. ಇಲ್ಲ, ನಮ್ಮ ಹತ್ರ ಅಷ್ಟೊಂದು ಗಿಡಗಳು ಇಲ್ಲ ಅಂತಂದಾಗ ಲ್ಯಾಬ್ನಲ್ಲೇನೆ ಪ್ರಯೋಗಾಲಯದಲ್ಲೇ ಒಂದು ಗಿಡನ ಕಟ್ ಮಾಡಿ 4 ಗಿಡ ಮಾಡಿದ್ರೆ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ 21 ದಿನ ಮುಂದುವರಿತು ಅಂತಂದ್ರೆ ಇನ್ನೊಂದು 3 ವಾರಗಳು ಬಿಡ್ತು ಅಂತಂದ್ರೆ ಒಂದು ಗಿಡ ಇದ್ದಿದ್ದ 4 ಆಗತ್ತೆ, ಮತ್ತೆ ಅದು ಏನಾಗತ್ತೆ 16 ಆಗತ್ತೆ 64 ಈ ತರ ಎಕ್ಸ್ಪೋನೆನ್ಷಿಯಲಿ ಅದು ಮಲ್ಟಿಪ್ಲೈ ಆಗ್ತಾನೆ ಹೋಗುತ್ತೆ. ಸೊ ನಮ್ಮ ಹತ್ರ ಸಾಕಷ್ಟು ಪ್ರಮಾಣದಲ್ಲಿ ಪ್ರಯೋಗಾಲಯದಲ್ಲಿ ಸಸಿಗಳಿದೆ ಅನ್ನೋದಾಯ್ತು ಅಂತಂದ್ರೆ ಆವಾಗ ಏನು ಮಾಡಬಹುದು, ಆ ಒಂದು ಸಸಿಗಳು ಏನಿದೆ ಅದನ್ನ ನರ್ಸರಿಗೆ ಎರಡನೇ ಭಾಗ ಆಗಿ ನರ್ಸರಿಗೆ ತಂದು ನರ್ಸರಿಯಲ್ಲಿ ಬೆಳೆಸುವಂತ ಒಂದು ನೆಕ್ಸ್ಟ್ ವಿಧಾನ ಇದೆ. ಮತ್ತೆ ಈ ಒಂದು ಅಂಗಾಂಶ ಕೃಷಿ ಒಂದು ತಂತ್ರಜ್ಞಾನದಲ್ಲಿ ಆಲೂಗಡ್ಡೆಗೆ ಸಂಬಂಧಪಟ್ಟ ಯಾವ ತಳಿಗಳಾದ್ರೂ ಈಗ ಪ್ರಚಲಿತವಾಗಿ ಜಾಸ್ತಿ ರೈತರು ಇಷ್ಟಪಡ್ತಾ ಇರೋದು ಕುಫ್ರಿ ಹಿಮಾಲಿನಿ ಅನ್ನುವಂಥ ತಳಿ. ಇದರ ಜೊತೆಗೆ ಕುಫ್ರಿ ಜ್ಯೋತಿ ಅನ್ನೋ ತಳಿನೂ ಇದೆ, ಕುಫ್ರಿ ಚಿಪ್ಸೋನಾ ಇದೆ, ಕುಫ್ರಿ ಲಿಮಾ ಇದೆ, ಕುಫ್ರಿ ಸಂಗಮ್ ಇದೆ, ಕುಫ್ರಿ ಮೋಹನ್ ಇದೆ, ಹಾಗೂ ಕುಫ್ರಿ ಯುನಿಕಾ ಇದೆ, ಬೇರೆ ಬೇರೆ ಬೇರೆ ಬೇರೆ ತಳಿಗಳೆಲ್ಲ ಇದೆ. ಈ ತಳಿಗಳನ್ನ ಈಸಿಯಾಗಿ ಲ್ಯಾಬ್ ಅಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಬಹುದು, ಹಾಗೂ ಇದನ್ನ ನರ್ಸರಿಗೆ ತಗೊಂಡ್ ಬಂದು ಇದನ್ನ ಸಸಿಯಾಗಿ ಉತ್ಪಾದನೆ ಮಾಡತಕ್ಕಂತ ಈಸಿಯಾದ ವಿಧಾನ ಇದು. ಎರಡನೇ ಭಾಗಕ್ಕೆ ಬರೋದಾಯ್ತು, ನಮಗೆ ಪ್ರಯೋಗಾಲಯದಲ್ಲಿ ಸಾಕಷ್ಟು ಸಸಿಗಳಿದೆ, ಅದನ್ನ ನಾವು ನರ್ಸರಿಗೆ ತಗೊಳ್ತಿದೀವಿ. ನರ್ಸರಿಗೆ ಆ ಸಸಿಗಳನ್ನ ತಗೊಳ್ಳೋದಾಯ್ತು ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ನಮಗೆ ನರ್ಸರಿಗೆ ಬಂದ್ರೆ ನಮಗೆ ಮಣ್ಣಿನಲ್ಲಿ ಆ ಒಂದು ಗಿಡಗಳನ್ನ ಸಸಿಗಳನ್ನ ತಾಯಿ ಗಿಡಗಳನ್ನ ಹಾಕಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಸೂಕ್ಷ್ಮವಾಗಿರುತ್ತೆ, 6-7 ಸೆಂಟಿಮೀಟರ್ ಮಾತ್ರ ಇರುತ್ತೆ. ಸೊ ಅದನ್ನ ನಾವು ಬೆಳವಣಿಗೆ ಮಾಡಬೇಕು ಅಂತಂದ್ರೆ ಬೇರುಗಳು ಸಾಕಷ್ಟು ದೃಢವಾಗಿ ಬೆಳವಣಿಗೆ ಆಗಿರಲ್ಲ. ಅದಕ್ಕೆ ಕೋಕೋಪಿಟ್ ಅನ್ನೋ ಒಂದು ಏನಿದೆ ನಮ್ ಕಾಯರ್ ಪಿಂತ ನಾವೇನ್ ಕರಿತೀವಿ, ಎಲ್ಲಾ ನರ್ಸರಿಗಳಲ್ಲೂ ಬಿತ್ತನೆ ಬೀಜ ಹಾಕಿ ಪ್ರೋಟ್ರೆಗಳಲ್ಲಿ ಸಸಿಗಳು ಮಾಡಿ ಕೊಡ್ತಾರೆ. ಸೊ ಆ ತೆಂಗಿನ ನಾರಿಂದ ಮಾಡಿರುವಂತ ಕಾಯರ್ ಪಿತ್ ಏನಿದೆ ಚೆನ್ನಾಗಿ ಕಳತಿರುವಂತದ್ದು, ಪ್ಲಸ್ ಅದಕ್ಕೆ ಪಿಹೆಚ್ ಅಂತ ನಾವೇನು ಕರಿತೀವಿ ಅದು ನ್ಯೂಟ್ರಲ್ ಅಂದ್ರೆ 7 ಇರಬೇಕು ಪಿಹೆಚ್, ಹಾಗೂ ಇಸಿ ಅಂತ ಕರಿತೀವಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ 1 ಕಡಿಮೆ ಇರಬೇಕು. ಸೊ ಇದು ಎರಡು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದು ಕೋಕೋಪಿತ್ ಚೆನ್ನಾಗಿದ್ಯಾ ಅಂತ ಅನ್ನೋದಕ್ಕೆ ಇವೆರಡೂ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಚೆನ್ನಾಗಿ ಕಳೆತಿರುವಂತದ್ದಾಯ್ತು ಅಂತಂದ್ರೆ ಇವೆರಡೂ ಅಂಶಗಳು ಕೂಡ ಅದರಲ್ಲಿರುತ್ತೆ. ಅಂದ್ರೆ ನಾವು ಈಗ ಕಾಯರ್ ಪಿತ್ ಅಂತ ಹೇಳಿದ್ರೆ ಯಾವ್ದನ್ನ ತಂದು ನಾವು ಮಾಡ್ಲಿಕ್ಕಾಗಲ್ಲ, ಇಲ್ಲ ಚೆನ್ನಾಗಿ ಅದಕ್ಕೆ ಕಳೆತಿರ್ಬೇಕು, ಮತ್ತೆ ನೀವ್ ಹೇಳದಂತ ಮಾನದಂಡಗಳು ಇರಬೇಕು. ಹೌದೌದು, 100% ಅದಿರಬೇಕು. ಅವಾಗ ಏನಾಗುತ್ತೆ, ಪ್ರಯೋಗಾಲಯದಿಂದ ತಗೊಂಡಿರೋಗಿರ್ತಕ್ಕಂಥ ಸಸ್ಯಗಳನ್ನ ನಾವೇನು ಕಾಯರ್ ಪಿತ್ತಿಗೆ ಹಾಕ್ತಿವಿ ಅಲ್ಲಿ ಅದರ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಸೊ ಬೆಳವಣಿಗೆ ಆಗಿ ಬೇರ್ ಬಿಡ್ತಾ ಹೋಗುತ್ತೆ. ನಾವು ಹಾಕಿರ್ತಕ್ಕಂಥ ಗಿಡಗಳು ಏನಿದೆ ತಾಯಿ ಗಿಡಗಳು, ಮತ್ತೆ ಅಲ್ಲಿ 3 ವಾರ ತಗೊಳತ್ತೆ ಬೆಳವಣಿಗೆ ಆಗಿ, ಸ್ವಲ್ಪ ಚೆನ್ನಾಗಿ ಎಲೆಗಳೆಲ್ಲ ಬಂದು ಬೇರುಗಳೆಲ್ಲ ಬಿಡ್ಲಿಕ್ಕೆ ಅದೊಂದು 3 ವಾರ ತಗೊಳತ್ತೆ. ನಾರ್ಮಲ್ ಆಗಿ ಪಾಲಿಹೌಸ್ ಅಲ್ಲಿ ಏನಾಗತ್ತೆ ಅಂತಂದ್ರೆ ಉಷ್ಣಾಂಶತೆ ಸ್ವಲ್ಪ ಜಾಸ್ತಿ ಇರುತ್ತೆ, ಟೆಂಪರೇಚರ್ ಜಾಸ್ತಿ ಇರುತ್ತೆ. ಸೊ ಇದು ತುಂಬಾ ಸೂಕ್ಷ್ಮವಾಗಿರುವಂತ ತಾಯಿ ಗಿಡಗಳಾಗಿರೋದ್ರಿಂದ ನಾವು ಅದಕ್ಕೆ ಎಕ್ಸ್ಟ್ರಾ ಶೇಡ್ ಮಾಡಬೇಕಾಗತ್ತೆ. ಪಾಲಿಹೌಸ್ ಅಲ್ಲಿ ಕೂಡ ಗ್ರೀನ್ ಶೇಡ್ ಇರುತ್ತೆ, ಅದ್ರ ಕೆಳಗೆ ಇನ್ನೊಂದು ಸಣ್ಣದಾಗಿ ಒಂದು ಟೆಂಪರ್ವರಿಯಾಗಿ ಗ್ರೀನ್ ಶೇಡ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಗಿಡಗಳು ಬಾಡುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದರಿಂದ ಅದಕ್ಕೆ ಬೇಕಾಗಿರುವಂತ ಶೇಡ್ ಅನ್ನ ನಾವು ಮಾಡಬೇಕಾಗತ್ತೆ, ನೆರಳು ಮಾಡಬೇಕಾಗತ್ತೆ 3 ವಾರಗಳ ಕಾಲ. ಹಾಗೂ ನೀರನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡಬೇಕಾಗತ್ತೆ, ಯಾಕಂದ್ರೆ ತುಂಬಾ ಸಣ್ಣ ಗಿಡಗಳು ಬೇರೆ ಬೆಳವಣಿಗೆ ಆಗಿರಲ್ಲ. ಅತಿಯಾಗಿ ನೀರು ಕೊಟ್ಬಿಡ್ತು ಅಂದ್ರು ಕಾಯರ್ ಪಿತ್ತು ನೀರನ್ನ ಜಾಸ್ತಿ ಹಿಡಿದಿಟ್ಕೊಳ್ಳುತ್ತೆ, ಬೇರುಗಳು ಬೆಳವಣಿಗೆ ಆಗಲ್ಲ, ಕೊಳತು ಬಿಡುತ್ತೆ, ಗಿಡ ಸತ್ತೋಗುತ್ತೆ. ಸೊ ಅದಕ್ಕೋಸ್ಕರ ಸಾಕಷ್ಟು ಉಷ್ಣಾಂಶತೆನೂ ಮಾನಿಟರ್ ಮಾಡಬೇಕಾಗತ್ತೆ, ಹಾಗೂ ನೀರಿನ ಪ್ರಮಾಣ ಎಷ್ಟು ಕೊಟ್ಟಿದ್ದೀವಿ ಅಂತ ನೋಡಿ ನಂತರದಲ್ಲಿ ನೀರು ಅನುಕೂಲಕ್ಕೆ ಅದಕ್ಕೆ ಬೇಕಾದಷ್ಟು ನೀರು ಕೊಡಬೇಕಾಗತ್ತೆ. ಸೊ ಅಲ್ಲಿ ನರ್ಸರಿ ಭಾಗದಲ್ಲಿ ಕೊಕೋಪಿಟ್ ಅಲ್ಲಿ ಫಸ್ಟ್ ಏನ್ ಮಾಡ್ತೀವಿ, ಒಂದು 4 ಅಡಿಗಳ ಅಗಲ ಹಾಗೂ 2-3 ಇಂಚ್ ಎತ್ತರ ಬೆಡ್ಗಳು ಮಾಡಿಕೊಂಡು ಬೆಡ್ಗಳಿಗೆ ಈ ಸಸಿಗಳನ್ನ ಹಾಕ್ತಾ ಹೋಗ್ಬೇಕಾಗತ್ತೆ. ಹಾಕಿದ 3 ವಾರಗಳಲ್ಲಿ ಗಿಡ ಬೆಳವಣಿಗೆ ಆಗತ್ತೆ, ಬೆಳವಣಿಗೆ ಆದ್ಮೇಲೆ ಮತ್ತೆ ಅಲ್ಲಿ ಗಿಡದಲ್ಲಿ ಎಲೆಗಳು ಬಂದು ಕುಡಿಗಳು ಬರುತ್ತೆ. ಆ ಕುಡಿಗಳು ಏನಿರುತ್ತೆ, ತುಂಬಾ ಉತ್ಕೃಷ್ಟವಾದಂತ ಕುಡಿಗಳದು, ಯಾಕಂದ್ರೆ ಅದರಲ್ಲಿ ರೋಗ ರುಜಿನ ಅನ್ನೋದು ಯಾವ್ದು ಇರೋದಿಲ್ಲ, ಯಾಕಂದ್ರೆ ಅದು ಲ್ಯಾಬ್ ಅಲ್ಲಿ ಇರುತ್ತೆ, ಲ್ಯಾಬ್ ಇಂದ ಪಾಲಿಹೌಸ್ ಒಳಗೆ ಬಂದಿರುತ್ತೆ. ಅದು ಮಣ್ಣನ್ನ ಕಂಡೇ ಇರಲ್ಲ, ಹೊರಗಡೆ ವಾತಾವರಣ ನೋಡೇ ಇರಲ್ಲ, ಯಾವುದೇ ಕೀಟ ರೋಗಕ್ಕೆ ತುತ್ತಾಗಿರಲ್ಲ. ಸೊ ಅಂತ ಉತ್ಕೃಷ್ಟವಾದ ಕುಡಿಗಳು ಏನಿರುತ್ತೆ, ಆ ಕುಡಿಗಳನ್ನ ಕಟ್ ಮಾಡಿ ಮತ್ತೆ ಅದನ್ನ ಕಾರ್ಪಿತ್ ಅಲ್ಲೇ ಬೆಡ್ಗಳಲ್ಲೇನೆ ಮತ್ತೆ ಮರುನಾಟಿ ಮಾಡ್ತಾರೆ. ಓಹೋ, ಅದನ್ನ ಹೇಗೆ ಕುಡಿಯನ್ನ ಕಟ್ ಮಾಡಂತ? ಕುಡಿ ಆ ಒಂದು ಗಿಡ ಏನಿದೆ, ನಾವು 7 ಸೆಂಟಿಮೀಟರ್ 8 ಸೆಂಟಿಮೀಟರ್ ಇರುವಂತ ಗಿಡ ಏನಿದೆ, ಆ ಗಿಡ ಬೆಳೆದು ಒಂದು 10 ರಿಂದ 12 ಸೆಂಟಿಮೀಟರ್ ತನಕ ಆಗತ್ತೆ, ಎಲೆಗಳೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗತ್ತೆ. ಗಿಡದ ಮೇಲ್ಭಾಗ ಏನಿದೆ, 1 ಇಂಚು 1.5 2 ಇಂಚು ಮ್ಯಾಕ್ಸಿಮಮ್ 2 ಇಂಚುಗಳಷ್ಟು ನಮಗೆ ಸಿಗತ್ತೆ ಮೇಲ್ಗಡೆ ಭಾಗ. 2 ಇಂಚುಗಳಷ್ಟು ಸಿಗುವಂತ ಕುಡಿ ಏನಿದೆ ಅದನ್ನ ಕಟ್ ಮಾಡಿ ಫಸ್ಟ್ ನಾವು ಫಸ್ಟ್ ನಾಟಿ ಮಾಡ್ತೀವಿ. ಅದೇ ತಾಯಿ ಮಡಿಗಳಲ್ಲೇನೆ ಒಂದು ಭಾಗದಲ್ಲಿ ಮಾಡ್ಕೊಂಡಿರ್ತೀವಿ. 100 ಗಿಡ ತಗೊಂಡಿದೀವಿ ಅಂತ ಉದಾಹರಣೆಗೆ ತಗೊಂಡ್ತು ಅಂತಂದ್ರೆ, 100 ಗಿಡಗಳು 3 ವಾರಗಳಲ್ಲಿ 100 ಕುಡಿಗಳನ್ನ ಕೊಡುತ್ತೆ. ಆ 100 ಕುಡಿಗಳನ್ನ ಮತ್ತೆ ಕೋಕೋಪೀಟ್ ಬೆಡ್ ಅನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಮುಂದಕ್ಕೆ ಹಾಕೊಂಡು ಮತ್ತೆ ಆ 100 ಕುಡಿಗಳ ನಾಟಿ ಮಾಡ್ತೀವಿ. ನಾಟಿ ಮಾಡಿದ ಕುಡಿಗಳು ಏನಿದೆ ಅದು 15 ದಿನಗಳಲ್ಲಿ ಬೇರು ಬಿಡುತ್ತೆ. ಇದಕ್ಕೆ ಮತ್ತೆ 3 ವಾರ ಬೇಕಿಲ್ಲ. ತಾಯಿ ಗಿಡಗಳು ಏನು ಲ್ಯಾಬಿಂದ ಪ್ರಯೋಗಾಲಯದಿಂದ ಬರುತ್ತೆ ಅದಕ್ಕೆ 3 ವಾರಗಳು ಬೇಕಾಗತ್ತೆ. ಈ ಕುಡಿಗಳು ಕಟ್ ಮಾಡಿ ತಾಯಿ ಗಿಡಗಳಿಂದ ಬಂದಂತ ಕುಡಿಗಳನ್ನ ಕಟ್ ಮಾಡಿ ನಾವೇನ್ ನಾಟಿ ಮಾಡಿರ್ತೀವಿ ಅದು 2 ವಾರಗಳಲ್ಲಿ ಬೇರು ಬಿಟ್ಟು ಮತ್ತೆ ಗಿಡ ಆಗಿ ಬೆಳವಣಿಗೆ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ನಮಗೀಗ ಫಸ್ಟ್ ಹಾಕಿದ್ದು ನಾವು 100 ಗಿಡಗಳು ತಾಯಿ ಗಿಡಗಳು, ಅದರಿಂದ ಬಂದಂತ 100 ಕುಡಿಗಳು 200 ಆಯ್ತು. ಈಗ ನಮಗೆ ಒಂದೇ ಕುಡಿ ಬರುತ್ತೆ, ಒಂದು ಗಿಡದಲ್ಲಿ 1 ಕುಡಿ ಬರುತ್ತೆ ಫಸ್ಟ್ ಕಟ್ ಮಾಡಿದಾಗ. ಈಗೇನಾಗತ್ತೆ, ಕಟ್ ಮಾಡಿರೋ ಭಾಗ ಏನಿದೆಯಲ್ಲ ತಾಯಿ ಗಿಡಗಳಲ್ಲಿ, ಅಲ್ಲಿ ಇನ್ನೊಂದು ಕುಡಿ ಬರುತ್ತೆ. ಹಾಕಿರ್ತೀವಲ್ಲ ಕುಡಿ, ಕಟ್ ಮಾಡಿ ಹಾಕಿರ್ತೀವಲ್ಲ, ಆ ಕುಡಿಯಿಂದ 1 ಕುಡಿ ಬರುತ್ತೆ, ಇನ್ನೊಂದು ಕುಡಿ ಬರುತ್ತೆ. ಸೊ ನಮ್ಗೆ 200 ಕುಡಿ ಆಯ್ತಲ್ಲಿ. ಹೌದು. ಸೊ ಆ 200ನ್ನ ಮತ್ತೆ ಹಾಕೊಳ್ತು ಅಂತಂದ್ರೆ ಫಸ್ಟ್ ಇದ್ದಿದ್ದು 100, ಆಮೇಲೆ ಹಾಕಿದ್ದು 100, ಆಮೇಲೆ ಹಾಕಿದ್ದು 200, ಒಟ್ಟಿಗೆ 400 ಆಯ್ತು. ಸೊ 400 ಆಯ್ತು. ಈ ತರ ಅದು ಮಲ್ಟಿಪ್ಲೈ ಆಗ್ತಾನೆ ಹೋಗುತ್ತೆ. ನೀವೊಂದು ಪ್ರಶ್ನೆ ಕೇಳಿದ್ರಿ, 1 ಕುಡಿ ಇದ್ದಿದ್ದು 1 ಕುಡಿನೇ ಆಗತ್ತಾ? ಇಲ್ಲ, 1 ಕುಡಿ ಇದ್ದಿದ್ದು 2 ಕಟಿಂಗ್ ಆಗೋದ್ರೊಳಗೆ, ಅಂದ್ರೆ 15 ದಿನದ 2 ಕಟಿಂಗ್ ಆಗೋದ್ರೊಳಗೆ ಕವಲುಗಳು ಒಡೆಯುತ್ತೆ. ಸೊ ಒಂದು ಗಿಡ ಇದ್ದಿದ್ದು ಕಟ್ ಮಾಡ್ತೀವಿ, ಪಕ್ಕದಲ್ಲಿ ನಾವು ಇಂಟರ್ ನೋಡ್ ಅಂತೀವಿ, ಅಂದ್ರೆ ಕಣ್ಣುಗಳು ಮಧ್ಯ ಮಧ್ಯದಲ್ಲಿ ಗಿಡದಲ್ಲಿ ಕಣ್ಣುಗಳು ಕಾಣುತ್ತೆ, ಆ ಕಣ್ಣುಗಳಿಂದ ಮತ್ತೊಂದು ಕುಡಿ ಬರುತ್ತೆ ಕವಲೊಡೆದು. ಆ ಕುಡಿಯನ್ನ ಕಟ್ ಮಾಡ್ತು ಅಂತಂದ್ರೆ ಅಲ್ಲಿಂದ ಇನ್ನೊಂದು ಕಣ್ಣು ಬರುತ್ತೆ. ನಾವು ಎಷ್ಟು ಕುಡಿಗಳನ್ನ ಕಟ್ ಮಾಡ್ತಾ ಹೋಗ್ತೀವೋ ಅಷ್ಟು ಕವಲುಗಳು ಹೊಡಿತಾ ಇರುತ್ತೆ, ಅಷ್ಟು ಕುಡಿಗಳು ಕೊಡ್ತಾ ಹೋಗುತ್ತೆ. ಸೊ ನಾವು ಬುಕ್ಕುಗಳಲ್ಲಿ ಈ ತಂತ್ರಜ್ಞಾನದ ಬಗ್ಗೆ ಓದಿದಾಗ 1 ಕುಡಿ 100 ಕುಡಿಗಳನ್ನ ಕೊಡೋ ಅಷ್ಟು ಸಾಮರ್ಥ್ಯ ಇದೆ. ಒಂದು ತಾಯಿ ಗಿಡ ಏನಿದೆ, ಟಿಶ್ಯೂ ಕಲ್ಚರ್ ಪ್ಲಾಂಟ್ ಏನಿದೆ, ಆಲೂಗಡ್ಡೆ ಸಸಿ, 100 ಕುಡಿಗಳನ್ನ ಕೊಡುತ್ತೆ. ಆದ್ರೆ ನಾವು ಪಾಲಿಹೌಸ್ಗಳಲ್ಲಿ ರೈತರ ಜೊತೆಗೆ ಸೇರಿ ಕೆಲಸ ಮಾಡ್ಬೇಕಾದ್ರೆ 50ರವರೆಗೂ ಕುಡಿಗಳನ್ನ ಕೊಟ್ಟಿರೋದನ್ನ ನಾವು ನೋಡಿದೀವಿ. ನಾವು ಆವರೇಜ್ ಆಗಿ 50 ತಗೊಂಡ್ರು, ನಮಗೆ ಒಂದು ತಾಯಿ ಗಿಡ ಏನಿದೆ ಟಿಶ್ಯೂ ಕಲ್ಚರ್ ಪ್ಲಾಂಟ್ 50 ಕುಡಿಗಳನ್ನ ಕೊಡ್ತು ಅಂತಂದ್ರೆ ಆ 50 ಕುಡಿಗಳು 50 ಗಿಡಗಳಾಗಿ ಹೊರಗಡೆ ಹೋಗುತ್ತೆ. ಸೊ ಅದೇ ರೀತಿ 1000 × 50, ಹೌದು, 1 ಲಕ್ಷ × 50. ಸೊ ಈ ತರ ಮಲ್ಟಿಪ್ಲೈ ಆಗಿ ಅದನ್ನ ಪ್ರೊಡಕ್ಷನ್ ಉತ್ಪಾದನೆ ಮಾಡಬಹುದು ಹಾಗೂ ರೈತರಿಗೆ ಕೊಡಬಹುದು. ಇದನ್ನ ಈಗ ಹೇಳಿದ್ರೆ ನೀವು, ಒಂದು ಗಿಡದಲ್ಲಿ 100 ಕುಡಿ ಬರುತ್ತೆ ಅಂತ ಹೇಳಿ, ಎಷ್ಟು ಕುಡಿವರೆಗೂ ನಾವು ಬಳಕೆ ಮಾಡಬಹುದು? 100ನ್ನು ಬಳಕೆ ಮಾಡಬಹುದಾ ಅಥವಾ ಹೇಗೆ? ತುಂಬಾ ಹೈಯೆಸ್ಟ್ ಅಂದ್ರೆ 100. ಅದೇ ನಿಮ್ಗೆ 50 ಸಿಗ್ತದೆ ಅಂತ ಆವರೇಜ್ ಅಂತ ಏನಿದೆ, ನಾವು 50ನ್ನ ತಗೋಬಹುದು. ಯಾಕಂದ್ರೆ ನಮಗೆ ಇರುವಂತ ನಾವು ಉತ್ಪಾದನೆ ಮಾಡೋ ಅಂತ ಸಮಯ ಏನಿದೆಯಲ್ಲ, ನಾವು ಎಷ್ಟು ಸೈಕಲ್ಸ್ ಸಿಗತ್ತೆ ನಮಗೆ, ನಾವು ಮುಂಗಾರಲ್ಲಿ ಏಪ್ರಿಲ್ ಕೊನೆಯ ವಾರದಲ್ಲಿ ಮೇ ಮೊದಲನೇ ವಾರದಲ್ಲಿ ಸಸಿಗಳು ಕೊಡೋದಕ್ಕೆ ರೈತರಿಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಜನವರಿ ಕರೆಕ್ಟ್ ಸಮಯ. ನಾವು ಈಗ ಪ್ರಯೋಗಾಲಯದಿಂದ ತೆಗೆದಂತ ತಾಯಿ ಗಿಡಗಳನ್ನ ನಾವು ಮಡಿಗಳಲ್ಲಿ ಹಾಕೊಂತು ಅಂತಂದ್ರೆ ಅದು ಕುಡಿಗಳು ಬೆಳೆದು ಕಟ್ಟಾಗಿ 15 ದಿನಕ್ಕೆ 1 ತಿಂಗಳಿಗೆ 2 ಸತಿ ಕಟಿಂಗ್ಸ್ ಕೊಡತ್ತದು. ಅದಾದ ಮೇಲೆ ಫೆಬ್ರವರಿಲಿ ಮತ್ತೆ ಮಲ್ಟಿಪ್ಲೈ ಮಾಡ್ಕೊಳ್ತೀವಿ, ಮಾರ್ಚ್ ಅಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ತೀವಿ, ಏಪ್ರಿಲ್ 15ನೇ ತಾರೀಕುವರೆಗೂ ಮಲ್ಟಿಪ್ಲಿಕೇಶನ್ ನಡೀತಾ ಇರುತ್ತೆ, ಆಗ್ತಾನೆ ಇರುತ್ತೆ. ಅಲ್ಲೇ ಕಟ್ ಆಗತ್ತೆ, ಮತ್ತೆ ಬೆಡ್ ಎಷ್ಟನೇದಾಗತ್ತೆ, ಮತ್ತೆ ಕುಡಿಗಳು ಹಾಕ್ತೀವಿ, ಮತ್ತೆ ಅದು ಬೆಳೀತಾನೆ ಹೋಗತ್ತೆ. ಯಾಕಂದ್ರೆ 1 ಸತಿ ಈಗ ನಾವು ಕಟ್ ಮಾಡಿದ್ವಿ ಅಂತಂದ್ರೆ ಏಪ್ರಿಲ್ 15ನೇ ತಾರೀಕು ನಂತರದಲ್ಲಿ ಕನಿಷ್ಠ 1,000 ಕುಡಿಗಳಾದ್ರೂ ನಮಗೆ ಸಿಗಬೇಕು. ಆ 10,000 ಕುಡಿಗಳು ಕಟ್ ಆಗಿದ್ದು ಟ್ರೇಗ್ ಹೋಗುತ್ತೆ. ಪ್ಲಾಸ್ಟಿಕ್ ಪ್ರೋಟ್ರೇಸ್ ಏನ್ ಬರುತ್ತೆ, 98 ರಂಧ್ರಗಳಿರುವಂತದ್ದು 98 ಕ್ಯಾವಿಟಿ ಪ್ರೋಟ್ರೇಸ್ ಏನತ್ತೆ, ಅದಕ್ಕೆ ಹೋಗಿದೆ ಅಂತಂದ್ರೆ ಏಪ್ರಿಲ್ 15ನೇ ತಾರೀಕು ಹೋಗಿದೆ ಅಂದ್ರೆ ಮೇ ಮೊದಲನೇ ವಾರದಲ್ಲಿ ಅದು ಜಮೀನಿಗೆ ನಾಟಿ ಮಾಡ್ಲಿಕ್ಕೆ ರೆಡಿ ಆಗಿದೆ. ಬೇರು ಬಂದು ಈ ತರ 1 ಕಟಿಂಗ್ ಆಯ್ತು, 10,000 ಸಿಕ್ತು. ಇಮಿಡಿಯೇಟ್ ಆಗಿ ಮತ್ತೆ ಈಗೇನು ನಾವು ಜನವರಿಯಿಂದ ತಯಾರು ಮಾಡ್ಕೊಂಡಂತ ಮಡಿಗಳು ಏನಿದೆ, ತಾಯಿ ಮಡಿಗಳು ಹಾಗೂ ಅದರಿಂದ ಬಂದಂತ ಕುಡಿಗಳಿಂದ ಮತ್ತೆ 10,000 ರೆಡಿ ಇರುತ್ತೆ, ಮತ್ತೆ ಕುಡಿಗಳು ಕೊಡುತ್ತೆ. ಎರಡನೇ ಬ್ಯಾಚ್ ಅದನ್ನ ಕಟ್ ಮಾಡಿ ಮತ್ತೆ ಕುಡಿಗಳು ಕೊಡುತ್ತೆ. ಸೊ ನಾವು ಆತರ 1 ಸತಿ ರೆಡಿ ಆದಂತ ಬೆಡ್ ಫೆಬ್ರವರಿ ಮಾರ್ಚ್ ಅಲ್ಲಿ ತಾಯಿ ಮಡಿಗಳನ್ನ ನಾವೇನ್ ರೆಡಿ ಮಾಡ್ಕೊಂಡಿದೀವಿ, ಅಪ್ ಟು ನವೆಂಬರ್ ಡಿಸೆಂಬರ್ ವರ್ಗೂನು ಮೇಂಟೈನ್ ಮಾಡಿದೆ ನರ್ಸರಿಗಳಲ್ಲಿ. ಅದಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಕೊಡಬೇಕು, ಅದಕ್ಕೆ ಬೇಕಾಗಿರುವಂತಹ ಔಷಧಿಗಳು ಕೀಟ ಮತ್ತು ರೋಗ ಬರದೇ ಇರೋ ರೀತಿಯಲ್ಲಿ ನಾವು ಅದಕ್ಕೆ ಔಷಧಿಗಳನ್ನ ಕೊಡಬೇಕು ಹಾಗೂ ಪೋಷಕಾಂಶಗಳನ್ನ ಕೊಡಬೇಕು. ಇವೆರಡನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ ನೀರನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತು ಅಂತಂದ್ರೆ 8-9 ತಿಂಗಳ ಕಾಲ ತಾಯಿ ಮಡಿಗಳನ್ನ ಮೇಂಟೈನ್ ಮಾಡಿಕೊಂಡು ಅದರಿಂದ ಬರ್ತಕ್ಕಂಥ ಕುಡಿಗಳಲ್ಲಿ ಸಸಿಗಳನ್ನ ಉತ್ಪಾದನೆ ಮಾಡಿ ರೈತರಿಗೆ ಕೊಡಬಹುದು. ನಮ್ಮಲ್ಲಿ ಸೀಸನ್ ಸ್ಟಾರ್ಟ್ ಆಗೋದು ಮೇ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ, ಮೇ ಜೂನ್ ಜುಲೈ ಸ್ವಲ್ಪ ಭಾಗ, 2 ತಿಂಗಳು 60-70 ದಿನಗಳು ನಮ್ಮ ಹಾಸನ ಭಾಗದಲ್ಲಿ ರೈತರು ಸಸಿಗಳನ್ನ ನಾಟಿ ಮಾಡುವಂತ ಸಮಯ, ಅದು ಆಲೂಗಡ್ಡೆ ನಾಟಿ ಮಾಡುವಂತ ಸಮಯ, ಬಿತ್ತನೆ ಮಾಡುವಂತ ಸಮಯ, ಆ ಟೈಮ್ಗೆ ಕರೆಕ್ಟ್ ಆಗಿ ನಮ್ಮ ಹತ್ರ ತಾಯಿ ಮಡಿಗಳಲ್ಲಿ ನಾವೇನಾದ್ರೂ 50,000, 70,000, 1,00,000 ತನಕ ನಾವು ಕುಡಿಗಳನ್ನ ಮಾಡ್ಕೊಳ್ತು ಅಂತಂದ್ರೆ ಒಂದು ಕಟಿಂಗ್ಗೆನೆ ನಮ್ಗೆ 1,00,000 ಕುಡಿಗಳು ಬರುತ್ತೆ. ಆ ಬ್ಯಾಚ್ ಅನ್ನ ಆಚೆ ಕಳಿಸೋದು, ಎರಡನೇ ಕಟಿಂಗ್ ಮತ್ತೊಂದು 1,00,000 ಬರುತ್ತೆ. ಸೊ ನಮಗೆ 60-70 ದಿನಗಳಿಗೆ ಕನಿಷ್ಠ 3 ಕಟಿಂಗ್ ತಗೋಬಹುದು ನಾವು. 3 ಕಟಿಂಗ್ ತಗೊಳ್ತು ಅಂತಂದ್ರೆ ನಮಗೆ 1,00,000 ನಮ್ಮ ಬ್ಯಾಚ್ ಅಲ್ಲಿ ರೆಡಿ ಇದೆ ಅಂತಂದ್ರೆ 3,00,000 ಸಸಿಗಳನ್ನ ನಾವು ಮುಂಗಾರಿಗೆ ಒಂದು ನರ್ಸರಿ ಸೇಲ್ ಮಾಡಬಹುದು. ಈ ಕುಡಿಗಳನ್ನ ಕತ್ತರಿಸುವಾಗ ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾ? ಕುಡಿಗಳನ್ನ ಕಟ್ ಮಾಡಬೇಕಾದ್ರೆ ಕೆಲವರು ಹಾಸನ ಭಾಗದಲ್ಲಿರುವಂತ ನರ್ಸರಿಗಳು ಕೆಲವರು ಬ್ಲೇಡ್ ಅನ್ನ ಬಳಸ್ತಾರೆ, ಕೆಲವರು ಕತ್ರಿನ ಬಳಸ್ತಾರೆ. ಮತ್ತೆ ಕುಡಿಗಳು ತುಂಬಾ ಎಳೆದಾಗಿತ್ತು ಅಂತಂದ್ರೆ ಕಟ್ ಮಾಡಬಾರ್ದು. ಯಾಕಂದ್ರೆ ಕಟ್ ಮಾಡಿದ್ರು ಮತ್ತೆ ಅದನ್ನ ಪ್ರೋಟ್ರೇಗ್ ಹಾಕಿದ ಮೇಲೆ ಅದು ಬೇರೆ ಬರಲ್ಲ, ಮತ್ತೆ ಅಷ್ಟು ದಷ್ಟಪುಷ್ಟವಾಗಿ ಗಿಡನೂ ಬರಲ್ಲ. ನೀವು ಹೇಳಿದಾಗ 21 ದಿವಸ ನಾವು ಫಾಲೋ ಮಾಡಿದ್ರೆ 21 ದಿನ ಆಯ್ತು ಅಂದ್ರೆ ಬಲ್ತು ಬಿಡುತ್ತೆ. ಕುಡಿ ಬಲ್ತರೂ ಬೇರ್ ಬಿಡೋದು ಕಷ್ಟ ಆಗುತ್ತೆ. ಸೊ ಕುಡಿ ಏನಿದೆ, ಒಂದು ಗಿಡದಲ್ಲಿ ನಮಗೆ 3 ತರದ ಕುಡಿಗಳನ್ನ ಕಾಣಬಹುದು. ಯಾಕಂದ್ರೆ ಗಿಡ, ನಾವು ತಾಯಿ ಗಿಡಗಳು ಜನವರಿ ಫೆಬ್ರವರಿಯಲ್ಲಿ ಹಾಕಿರತಕ್ಕಂಥ ತಾಯಿ ಗಿಡಗಳು ಏಪ್ರಿಲ್ ಅಷ್ಟೊತ್ತಿಗೆ ಚೆನ್ನಾಗಿ ಕುಡಿಗಳನ್ನ ಕೊಟ್ಟು ಅದು ಬಲ್ತು ಕೌಲುಗಳು ಒಡೆದು ಬಿಟ್ಟಿರುತ್ತೆ. ಎಷ್ಟು ಕೌಲುಗಳು ಒಡೆದಿರುತ್ತೋ ಆ ಕೌಲುಗಳಿಂದ ಕುಡಿಗಳು ಬರ್ತಾನೆ ಇರುತ್ತೆ, ಕಟ್ ಮಾಡದಷ್ಟು ಬರ್ತಾ ಇರುತ್ತೆ. ಅದರಲ್ಲಿ ಈಗ ತಾನೇ ಶುರುವಾಗಿದೆ ಅಂತ ಸಣ್ಣ ಕುಡಿ ಇರುತ್ತೆ, ಇನ್ನೊಂದು ಕುಡಿ ಬಲ್ತಿಲ್ಲ, ಇನ್ನೊಂದು 4-5 ದಿನದಲ್ಲಿ ಕಟ್ ಮಾಡೋದಕ್ಕೆ ರೆಡಿ ಇದೆ ಅನ್ನೋಂತ ಮಿಡಲ್ ಏಜ್ದು ಕುಡಿಗಳಿರುತ್ತೆ. ರೆಡಿ ಟು ಕಟ್, ಈಗ ರೆಡಿ ಇದೆಯಪ್ಪ, ಕರೆಕ್ಟ್ ಏಜ್ ಇದೆ ಇದು ಕಟ್ ಮಾಡೋದಕ್ಕೆ, 3 ಹಂತದಲ್ಲಿ ಕೂಡ ಕುಡಿಗಳಿರುತ್ತೆ. ನಾವು 15 ದಿನದ ಸೈಕಲ್ ಅಂತ ನಾವೇನ್ ಹೇಳಿದ್ವಿ, 2 ವಾರಗಳಿಗೆ ಕಟಿಂಗ್ ಬರುತ್ತೆ ಅಂತ. ಆದ್ರೆ ಒಂದೇ ಗಿಡದಲ್ಲಿ 3 ಹಂತದ ಕುಡಿಗಳು ಇರೋದ್ರಿಂದ ನಮಗೆ 3-4 ದಿನಕ್ಕೆ ಬೆಡ್ಡಲ್ಲಿ ಆ ಕುಡಿಗಳು ಡೆವಲಪ್ ಆಗ್ತಾನೆ ಹೋಗುತ್ತೆ, ಬೆಳೀತಾನೆ ಹೋಗುತ್ತೆ. ನಾವು 4-5 ದಿನದ ಅವಧಿಯೊಳಗೆ ನಮಗೆ ಒಂದಲ್ಲ ಒಂದು ಕುಡಿ ಸಿಗ್ತಾನೆ ಇರುತ್ತೆ ಗಿಡದಲ್ಲಿ. ನಾವು ಅನ್ಕೊಂಡಂಗೆ ಯೂನಿಫಾರ್ಮ್ ಆಗಿ ಎಲ್ಲ ಕುಡಿಗಳು ಒಟ್ಟಿಗೆ ಬಂದು ಒಟ್ಟಿಗೆ ಕಟ್ಟಾಗಿ ಒಟ್ಟಿಗೆ ಟ್ರೇಗ್ ಹೋಗಲ್ಲ, ನಮಗೆ ಕುಡಿಗಳು ಅದು ಮೆಚೂರ್ ಆದಂಗೆ ಅದನ್ನ ಕಟ್ ಮಾಡ್ತಾ ಹೋಗ್ಬೇಕು. ಎಳೆ ಕುಡಿಗಳನ್ನ ಕಟ್ ಮಾಡಬಾರದು. ತೀರಾ ಬಲ್ತಿರೋದು 14-15 ದಿನ ಆದ ಮೇಲೆ ಕಟ್ ಮಾಡ್ತು ಅಂತಂದ್ರೆ ಬಲ್ತು ಬಿಡುತ್ತೆ, ಸ್ವಲ್ಪ ಬೇರ್ ಬಿಡೋದು ಲೇಟ್ ಆಗತ್ತೆ. ಸೊ 15 ದಿನ ಏನಿದೆ ಅದು ಸೂಕ್ತ ಅದು ಕಟ್ ಮಾಡ್ಲಿಕ್ಕೆ. ಸೊ ಆ ಟೈಮಲ್ಲಿ ಅದನ್ನ ಕಟ್ ಮಾಡಬೇಕು. ಕಟ್ ಮಾಡಕ್ಕಿಂತ ಮುಂಚೆ ಏನಿದೆ, ನಾವು ತಾಯಿ ಮಡಿಗಳು ಏನಿರುತ್ತೆ ಅಲ್ಲಿ ನೀರನ್ನ ಸ್ವಲ್ಪ ಚೆನ್ನಾಗಿ ನೀಡಬೇಕು, ಕೊಟ್ಟಿರಬೇಕು. ಬಿಸಿಲು ಕೂಡ ಇರುತ್ತೆ. ಬಾಡ್ತು ಅಂತಂದ್ರೆ ನಮಗೆ ಟ್ರೇಗ್ ಹೋದ್ಮೇಲೆ ಅದನ್ನ ಚೇತರಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ನೀರು ಚೆನ್ನಾಗಿ ಕೊಟ್ಟು ಚೆನ್ನಾಗಿತ್ತು ಅಂತಂದ್ರೆ, ಹಸರಾಗಿತ್ತು ಅಂತಂದ್ರೆ, ನಾವು ಟ್ರೇಗ್ ಹಾಕಿದಾಗ ಸರ್ವೈವಲ್ ರೇಟ್ ಅಂತ ಕರಿತೀವಿ. ಅಂದ್ರೆ ಅದು ಸಸಿಗಳು ಕುಡಿಗಳು ಬೇರ್ ಬಿಟ್ಟು ಸಸಿಗಳಾಗಿ ಆಚೆ ಹೋಗ್ತಕ್ಕಂತ ಪ್ರಮಾಣ ಏನಿರುತ್ತೆ ಅದು ಚೆನ್ನಾಗಿರುತ್ತೆ. ನರ್ಸರಿಯಲ್ಲಿ ಇರುವಂತ ಸಂದರ್ಭದಲ್ಲಿ ಈ ಗಿಡಗಳಿಗೆ ಏನೆಲ್ಲ ಪೋಷಕಾಂಶಗಳನ್ನ ಎಷ್ಟು ಪ್ರಮಾಣದಲ್ಲಿ ಒದಗಿಸಬಹುದು? ಪೋಷಕಾಂಶಗಳನ್ನ ಕೊಡೋದಾಯ್ತು ಅಂತಂದ್ರೆ, ಪ್ರತಿ ಕಟಿಂಗ್ ಏನಿದೆ ಆ ಒಂದು ಕುಡಿಗಳನ್ನ ಕಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ 1 micronutrient ಲಘು ಪೋಷಕಾಂಶಗಳು, ಜಿಂಕ್, ಬೋರನ್, ಐರನ್, ಕಾಪರ್, ಮಾಲಿಬ್ಡಿನಮ್ ಇರುವಂತ ಲಘು ಪೋಷಕಾಂಶಗಳು, ಹಾಗೂ ಅದರ ಜೊತೆಗೆ ಪ್ರಾಥಮಿಕ ಪೋಷಕಾಂಶಗಳಾದಂತ ಸಾರಜನಕ, ರಂಜಕ, ಪೊಟ್ಯಾಷ್. ಸೊ ಎರಡನ್ನೂ ಮಿಕ್ಸ್ ಮಾಡಿ ಕೊಡಬೇಕಾಗತ್ತೆ. ಕೆಲವೊಂದು ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಡೋಸೇಜ್ ಕೂಡ. ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ 1.5-2 gram ಲಘು ಪೋಷಕಾಂಶಗಳು ಕೊಟ್ಟರು ಸಾಕು, ಕೆಲವರಲ್ಲಿ 4-5 gram ವರೆಗೂ ಅದನ್ನ ಕೊಡಬೇಕಾಗತ್ತೆ. ಅಂಶ ಇಷ್ಟೇ, ಅದರಲ್ಲಿ ಲಘು ಪೋಷಕಾಂಶಗಳು ಜಿಂಕ್, ಬೋರನ್, ಐರನ್, ಕಾಪರ್, ಮಾಲಿಬ್ಡಿನಮ್ ಇರಬೇಕು. ನೀರಲ್ಲಿ ಮಿಕ್ಸ್ ಆಗುವಂತ ಪೋಷಕಾಂಶಗಳಾಗಿರಬೇಕು. ನಾವು ಮಣ್ಣಿಗೆ ಬಳಸುವಂತ ಸಾರಜನಕ, ರಂಜಕ, ಪೊಟ್ಯಾಷನ್ನ ಕೊಟ್ಟರೆ ಆಗೋದಿಲ್ಲ. ವಾಟರ್ ಸಾಲ್ಯುಬಲ್ ಗ್ರೇಡ್ ಅಂತ ಬರುತ್ತೆ, ನೀರಲ್ಲಿ ಮಿಶ್ರಣ ಆಗಿ ಸ್ಪ್ರೇಗೆ ಕೊಡುವಂತ ಪೋಷಕಾಂಶಗಳನ್ನ ಬಳಸಬೇಕು. ಎನ್ ಪಿ ಕೆ 19 ಆಗಿರ್ಬೋದು 20 ಆಗಿರ್ಬೋದು, ಇದನ್ನ ತುಂಬಾ ಸಣ್ಣ ಗಿಡಗಳಿದೆ ಅಂದ್ರೆ 3 ಕೊಡೋದು ಒಳ್ಳೇದು. ಸ್ವಲ್ಪ ಚೆನ್ನಾಗಿದೆ, ಗಿಡಗಳು ಚೆನ್ನಾಗಿ ದೊಡ್ಡದಾಗಿದೆ, ತಡ್ಕೊಳ್ಳೋ ಶಕ್ತಿ ಇದೆ ಅಂತಂದ್ರೆ 5 ಪ್ರತಿ ಲೀಟರ್ ವರ್ಗೂ ಪೋಷಕಾಂಶಗಳನ್ನ ನೀರ್ ಜೊತೆ ಮಿಶ್ರಣ ಮಾಡಿ ಪ್ರತಿ ಕಟಿಂಗ್ ಆದಮೇಲೆ ಸ್ಪ್ರೇ ತಗೋಬೇಕು. ಮರಿಬಾರದು, ಯಾಕಂದ್ರೆ ಕಟ್ ಮಾಡಿದ ತಕ್ಷಣ ಗಿಡಕ್ಕೆ ಸ್ಟ್ರೆಸ್ ಆಗುತ್ತೆ, ಸ್ಟ್ರೆಸ್ ಆಗಿದ ತಕ್ಷಣ ಅದಕ್ಕೆ ಆಹಾರ ಬೇಕಾಗತ್ತೆ. ಆಹಾರನ ನಾವು ಸ್ಪ್ರೇ ಮುಖಾಂತರ ಕೊಡ್ತು ಅಂತಂದ್ರೆ ಮತ್ತೇನಾಗುತ್ತೆ, ಸಣ್ಣ ಗುಡಿಗಳು ಬೆಳವಣಿಗೆ ಆಗಿ ಬರೋದಕ್ಕೆ ನಾವು ಪ್ರೋತ್ಸಾಹ ಕೊಟ್ಟಂತೆ. ಹಾಗೂ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಗಿಡನ ಎಷ್ಟು ಸಾಧ್ಯವೋ ಅಷ್ಟು ನಾವು ಯಂಗ್ ಆಗಿಟ್ಕೋಬೇಕು, ಅಂದ್ರೆ ಹಸಿರಾಗಿಟ್ಕೋಬೇಕು, ಬಲಿಯೋದಕ್ಕೆ ಬಿಡಬಾರದು. ಬಲ್ತಿರೆ ನಮಗೆ ಮೆಚೂರ್ ಆಗೋಗ್ಬಿಡುತ್ತೆ, ಬೇರುಗಳು ಮತ್ತೆ ಕುಡಿಗಳು ಸಂಖ್ಯೆ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ನಾವು ಕುಡಿಗಳನ್ನು ಎಷ್ಟು ಕಟ್ ಮಾಡ್ತೀವಿ ಅಷ್ಟು ಸ್ಟ್ರೆಸ್ ಕ್ರಿಯೇಟ್ ಮಾಡದಂಗೆ, ಒತ್ತಡ ಕೊಟ್ಟಂಗೆ, ಅದರಿಂದ ಇನ್ನೂ ಹೆಚ್ಚಿನ ಕುಡಿಗಳನ್ನ ಕೊಡೋದಕ್ಕೆ ಗಿಡ ಪ್ರಯತ್ನ ಮಾಡುತ್ತೆ. ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಜುವಿನೈಲ್ ಆಗಿರಬೇಕು ಅಂತ, ಅಂದ್ರೆ ಗಿಡ ಸಣ್ಣದಾಗಿರ್ಬೇಕು, ಯಂಗ್ ಆಗಿರ್ಬೇಕು, ಆ ಜುವಿನೈಲಿಟಿ ಮೈಂಟೈನ್ ಆಗಬೇಕು. ಎಷ್ಟು ಅದು ಜುವಿನೈಲ್ ಆಗಿರುತ್ತೋ ಅಷ್ಟು ಕುಡಿಗಳು ಕೊಡ್ತಾ ಹೋಗುತ್ತಲ್ಲ, ಅದನ್ನ ನಾವು ಮೈಂಟೈನ್ ಮಾಡಬೇಕು ನರ್ಸರಿಯಲ್ಲಿ. ನರ್ಸರಿಯಲ್ಲಿ ಯಾವ್ದಾದ್ರು ರೋಗ ಮತ್ತೆ ಕೀಟಗಳು ಬರುವಂತಹ ಸಾಧ್ಯತೆ ಇರುತ್ತೆ? ನರ್ಸರಿಯಲ್ಲಿ ತುಂಬಾ ಪ್ರಾಬ್ಲಮ್ ಕೊಡುವಂತ ಕೀಟ ಯಾವ್ದಪ್ಪ ಅಂತಂದ್ರೆ ಥ್ರಿಪ್ಸ್. ಸೊ ಥ್ರಿಪ್ಸ್ ಯಾವಾಗ ಸಮಸ್ಯೆ ಜಾಸ್ತಿ ಆಗತ್ತೆ, ಈ ವರ್ಷ ನೋಡಿ ಉದಾಹರಣೆಗೆ ತಗೊಳ್ಳೋದಾಯ್ತು ಅಂದ್ರೆ, ಸುಮಾರು ಹಾಸನ ಭಾಗದ ನರ್ಸರಿಗಳಲ್ಲಿ ಮಳೆ ಹೆಚ್ಚಾಗಿದ್ದರಿಂದ ಸಸಿಗಳು ಆಚೆಗೆ ಹೋಗ್ತಕ್ಕಂಥ ಪ್ರಮಾಣ ತುಂಬಾ ಕಮ್ಮಿ ಆಯ್ತು. ರೈತರು ಪಾಪ ಜಮೀನೆಲ್ಲ ಮಳೆಯಿಂದ ನೆಂದೋಗಿತ್ತು, ಒದ್ದೆ ಆಗ್ಬಿಟ್ಟಿತ್ತು, ನಾಟಿ ಮಾಡಕ್ ಆಗಲಿಲ್ಲ. ಸೊ ಏನಾಯ್ತು, ಅಲ್ಲಿ ಬೆಳೆದಂತ ಸಸಿಗಳೇನಿದೆ, ಬೇರು ಬಿಟ್ಟಂತ ಸಸಿಗಳು ನರ್ಸರಿಯಲ್ಲೇ ಅದು ಉಳಿದು ಬಿಡ್ತು, ತಗೊಂಡು ಹೋಗ್ಲಿಲ್ಲ. ಈ ರಸ ಇರೋ ಕೀಟಗಳು ಎಫಿಡ್ಸ್ ಹಾವಳಿ ಜಾಸ್ತಿ ಆಗತ್ತೆ ಅಂತ ನಾವು ಅನ್ಕೊಂಡಿದ್ವಿ, ಆದ್ರೆ ಎಫಿಡ್ಸ್ ಸಮಸ್ಯೆ ಆಗ್ಲಿಲ್ಲ, ಥ್ರಿಪ್ಸ್ ಸಮಸ್ಯೆ ಆಗ್ಬಿಡ್ತು. ಥ್ರಿಪ್ಸ್ ಏನಾಯ್ತು, ಎಳೆ ಕುಡಿಗಳಲ್ಲಿ ಮಾತ್ರ ಅದು ಡ್ಯಾಮೇಜ್ ಮಾಡುತ್ತೆ. ಥ್ರಿಪ್ಸ್ ಬಲ್ತಂತ ಎಲೆಗಳಾಗಿರ್ಬೋದು, ಬಲ್ತಂತ ಕುಡಿಗಳಾಗಿರ್ಬೋದು, ಅದನ್ನ ಟಚ್ ಮಾಡಲ್ಲ, ಎಳೆ ಕುಡಿಗಳನ್ನ ಹಾಳು ಮಾಡ್ತಾ ಹೋಗುತ್ತೆ. ಅದನ್ನ ಸಂತತಿ ಅದು ಜಾಸ್ತಿ ಮಾಡ್ತಾ ಆಗ್ತಾನೆ ಆಗ್ತಾನೆ ಆಗ್ತಾನೆ ಹೋಗುತ್ತೆ. ಸ್ವಲ್ಪ ಮಳೆ ಬಿದ್ದು ಉಷ್ಣಾಂಶತೆ ಏನಾರ ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಥ್ರಿಪ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಬೇಕಾದಂತ ಕೀಟನಾಶಕಗಳನ್ನ 4-5 ದಿನಕ್ಕೆ ಒಂದ್ಸರಿ ಒಂದು ಕೀಟನಾಶಕನ ಸ್ಪ್ರೇ ಮಾಡಲೇಬೇಕಾಗತ್ತೆ, ಕಡ್ಡಾಯವಾಗಿ ಮಾಡಬೇಕು. ಯಾಕಂದ್ರೆ ಆ ಕೀಟ ಇದೆಯೋ ಇಲ್ವೋ ಅಂತ ನೋಡೋದಕ್ಕಿಂತ ಪ್ರಿವೆಂಟಿವ್ ಆಗಿ ಒಂದು ಸ್ಪ್ರೇನ ತಗೊಳ್ಳೋದು ತುಂಬಾ ಸೂಕ್ತ. ಯಾಕಂದ್ರೆ ಒಂದು ಸತಿ ಆ ಒಂದು ಕೀಟದ ಹಾವಳಿ ಅತಿರೇಕಕ್ಕೆ ಹೋಯ್ತು ಅಂತಂದ್ರೆ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಯಾಕಂದ್ರೆ ಈ ಒಂದು ತಾಯಿ ಮಡಿಗಳನ್ನ ಮಾಡೋದಕ್ಕೆ ನರ್ಸರಿಯಲ್ಲಿ ರೈತರು ಸುಮಾರು ಜನವರಿ ಫೆಬ್ರವರಿಯಿಂದ ಶ್ರಮ ಹಾಕಿರ್ತಾರೆ. 15-20 ದಿನದಲ್ಲಿ ಪೂರ್ತಿ ನರ್ಸರಿನ ಈ ಥ್ರಿಪ್ಸ್ ಹಾಳು ಮಾಡ್ಬಿಡುತ್ತೆ. ಅದರಿಂದ ಮುಂಜಾಗ್ರತೆ ಕ್ರಮವಾಗಿ ಕೆಲವೊಂದು ಕೀಟನಾಶಕಗಳನ್ನ ಬಳಸಬೇಕಾಗತ್ತೆ. ತುಂಬಾ ಎಳೆ ಗಿಡಗಳಾಗಿರೋದ್ರಿಂದ ಡೋಸೇಜ್ ಏನು ನಾವು ಹೊರಗಡೆ ಜಮೀನಲ್ಲಿ ಬೆಳೆಗಳಿಗೆ ಕೊಡ್ತೀವಿ ಅದರ ಅರ್ಧ ಡೋಸೇಜ್ ಅನ್ನ ಬಳಸೋದು ತುಂಬಾ ಸೂಕ್ತ. ಫುಲ್ ಡೋಸೇಜ್ ಕೊಡೋದ್ರ ಬದಲಾಗಿ ಅರ್ಧ ಡೋಸೇಜ್ ಕೊಟ್ಟು 2 ಸ್ಪ್ರೇ ಕೊಡೋದು ಒಳ್ಳೇದು. ಈ ನರ್ಸರಿ ಬಿಡೋವರೆಗೂ ಕೂಡ ಈ ಸಸಿಗಳು ಬಹಳ ಸುರಕ್ಷಿತವಾಗಿ ಬೆಳೆದಿರುತ್ತೆ. ನೀವಾಗ್ಲೇ ಹೇಳಿದಾಗೆ ಯಾವುದೇ ತರಹದ ರೋಗ ಮತ್ತೆ ಕೀಟದ ಹಾವಳಿ ಇರೋದಿಲ್ಲ, ಒಟ್ಟಿಗೆ ಹೊರ ಜಗತ್ತ ಗೊತ್ತಿರೋದಿಲ್ಲ. ಅದನ್ನ ನಾವು ಈ ಹೊಲಕ್ಕೆ ತಂದು ನಾಟಿ ಮಾಡುವಾಗ್ಲೇನೆ ಅದಕ್ಕೆ ಮಣ್ಣಿನ ಸಂಪರ್ಕ ಬರತಕ್ಕಂಥದ್ದು, ಹೊರ ಜಗತ್ತನ್ನ ಅದು ನೋಡುವಂಥದ್ದು. ನಾವು ತಂದು ನಾಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಹೇಗೆ ಅದರ ನಾಟಿಯನ್ನ ಮಾಡಬೇಕಾಗತ್ತೆ, ಇದು 3 ಭಾಗ. ಇದು ಮೂರನೇ ಹಂತ ಇದು. ಸೊ ಈಗ ನರ್ಸರಿ ಮುಗಿದು ನಾವು ಜಮೀನಿಗೆ ಸಸಿಗಳನ್ನ ತಗೊಂಡೋಗಿ ನಾಟಿ ಮಾಡಬೇಕು. ಸೊ ನಮ್ಮಲ್ಲಿ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ ಮಾಡತಕ್ಕಂಥದ್ದು ಪದ್ಧತಿ ಇದೆ. ಸೊ ರೈತರು ಅವ್ರ ಮನೆಗಳಲ್ಲಿ ಕೊಟ್ಟಿಗೆ ಗೊಬ್ಬರ ಇದೆ ಅಂತಂದ್ರೆ ಎಕರೆಗೆ ಕನಿಷ್ಠ 7-8 ಕೊಟ್ಟಿಗೆ ಗೊಬ್ಬರ ಕೊಡೋದು ಸೂಕ್ತ. ಯಾಕಂದ್ರೆ ಮಣ್ಣಿನ ಫಲವತ್ತತೆ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಅದು ಇಲ್ಲ ಅಂತಂದ್ರೆ ಹಸಿರೆಲೆ ಗೊಬ್ಬರ, ಸೆಣಬಾಗಿರ್ಬೋದು, ಡಯಂಚ ಆಗಿರ್ಬೋದು, ಅದನ್ನ 45 ಕಾಲ ಬೆಳೆದು ಹೂವಾಗಕ್ಕಿಂತ ಮುಂಚೆ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆ, ನೀರು ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಹೆಚ್ಚಾಗ ಮತ್ತೆ ಆರ್ಗಾನಿಕ್ ಕಾರ್ಬನ್ ಅಂತ ನಾವೇನ್ ಕರಿತೀವಿ ಅದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದು ನಾವು ಭೂಮಿನ ತಯಾರಿ ಮಾಡ್ಕೋಬೇಕಾದ್ರೆ ಈ ಒಂದು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಇದಾದ ಮೇಲೆ ನರ್ಸರಿಯಿಂದ ಬಂದಂತ ಸಸಿಗಳು ಏನಿರುತ್ತೆ, ನಮ್ಮ ರೈತರು ಕೋಸಿನ ಸಸಿ ಹಾಕಿ ತುಂಬಾ ಅನುಭವ ಇದೆ. ಕೋಸಿನ ಸಸಿ ಹಾಕ್ತಾರೆ ಈ ಭಾಗದಲ್ಲಿ, ಮೆಣಸಿನ ಸಸಿ ಹಾಕ್ತಾರೆ. ಅವರಿಗೆ ಕೋಸಿನ ಸಸಿ ಹಾಕಬೇಕಾದ್ರೆ ಏನ್ ಮಾಡ್ತಾರೆ, ಸಾಲ ಹೊಡಿತಾರೆ ಜಮೀನಲ್ಲಿ, ಎತ್ತಿನಲ್ಲಿ ಸಾಲ ಹೊಡೆದ್ಬಿಟ್ಟು ಸಾಲಲ್ಲಿ ನೀರು ಬಿಡ್ತಾರೆ. ನೀರು ಬಿಟ್ಟು ಆ ಗೋಡೆಗೆ ಹಚ್ಕೊಂಡು ಹೋಗ್ತಾರೆ. ಹೌದು, ಏನು ಸಣ್ಣದಾಗಿ ಸಾಲ ಹೊಡೆದಾಗ ಮಣ್ಣು ಏರಿರುತ್ತೆ, ಗೋಡೆಗೆ ಹಚ್ಕೊಂಡು ಹೋಗ್ತಾರೆ. ಸೇಮ್ ಅದೇ ಪದ್ಧತಿಯಲ್ಲೇ ಈ ಆಲೂಗಡ್ಡೆ ಸಸಿಗಳನ್ನ ಕೂಡ ನಾಟಿ ಮಾಡಬೇಕು. ಇದರಲ್ಲಿ ಒಂದು ಸತಿ ಏನಾಗುತ್ತೆ, ಕೆಲವೊಂದ್ಸತಿ ಆಲೂಗಡ್ಡೆ ಸಸಿಗಳು ನರ್ಸರಿಯಿಂದ ಬರಬೇಕಾದ್ರೆ ಸ್ವಲ್ಪ ಉದ್ದ ಜಾಸ್ತಿ ಇರುತ್ತೆ. ಉದ್ದ ಜಾಸ್ತಿ ಇತ್ತು ಅಂದ್ರೆ ಸ್ವಲ್ಪ ಆಳಕ್ಕೆ ಅದನ್ನ ಹಾಕಬೇಕಾಗುತ್ತೆ. ನಮಗೆ ಏನು ಕಾಯರ್ ಪಿತ್ ಪ್ಲಗ್ ಅಂತ ನಾವೇನ್ ಕರಿತೀವಿ, ಅದು 1.5 ಇಂಚಿಂದ 2 ಇಂಚ್ ಇರುತ್ತೆ. ಇನ್ನೊಂದು ಇಂಚು ಒಳಗಡೆ ಹೋಗೋಂಗೆ, 3 ಇಂಚ್ ಒಳಗಡೆ ಹೋಗೋಂಗೆ ಸ್ವಲ್ಪ ಗಾತಾಮ್ ಹಾಕಿ ಅಲ್ಲಿ ನಾವು ಪ್ಲಾಂಟಿಂಗ್ ಮಾಡೋದು ಒಳ್ಳೇದು. ಇಲ್ಲ ಕರೆಕ್ಟ್ ಸೈಜ್ ಇದೆ ಅಂತಂದ್ರೆ ನಾರ್ಮಲ್ ಆಗಿ ಅವರು ಕೋಸಿನ ಸಸಿ ಹೆಂಗ್ ಹಚ್ತಾರೆ ಆ ರೀತಿ ಅದನ್ನ ಹಚ್ಕೊಂಡು ಹೋಯ್ತು ಅಂತಂದ್ರೆ, ನಮಗೆ ಹಚ್ಚಿದ ಒಂದು ವಾರ ಒಳಗೆ, ಒಂದು ವಾರ 10 ದಿನದೊಳಗೆ ನಮಗೆ ಗಿಡಗಳೆಲ್ಲ ಚೆನ್ನಾಗಿ ಬೆಳೆದು ಬೇರ್ ಬಿಟ್ಟು ಬೆಳವಣಿಗೆ ಪ್ರಾರಂಭ ಆಗುತ್ತೆ. ಬೆಳವಣಿಗೆಗೆ ಮತ್ತೆ ಬೇರು ಸ್ವಲ್ಪ ಚೆನ್ನಾಗಿ ಬಿಡೋದಕ್ಕೆ ಏನನ್ನ ಬೇಕಾಗಿರೋ ಪೋಷಕಾಂಶಗಳನ್ನ ರೈತರು ಕೊಡಬಹುದು. ಡ್ರೆಂಚ್ ಮುಖಾಂತರ ಕೊಡಬೇಕಾಗತ್ತೆ. ಸ್ಪ್ರೇ ಮುಖಾಂತರ ಕೊಟ್ರೆ ಏನಾಗುತ್ತೆ, ತುಂಬಾ ಆಗ್ತಾನೆ ನರ್ಸರಿಯಿಂದ ಬಂದಂತಹ ಗಿಡಗಳು ಬೇರು ಬೆಳವಣಿಗೆ ಆಗಿರುತ್ತೆ, ಹೊಂದ್ಕೊಳ್ಳೋದಕ್ಕೆ ಸಮಯ ತಗೊಳ್ಳೋದ್ರಿಂದ ಸ್ಪ್ರೇ ತಗೊಳ್ಳದೆ ಇರಬಹುದು. ಅದರ ಬದಲಾಗಿ ಬೇರು ಬೆಳವಣಿಗೆ ಆಗೋದಕ್ಕೆ ತುಂಬಾ ಉಪಯೋಗ ಆಗುವಂತ ಹ್ಯೂಮಿಕ್ ಆಸಿಡ್, ಫುಲ್ವಿಕ್ ಆಸಿಡ್ ಅಂತ ಏನಿರುತ್ತೆ ಆ ಮಿಶ್ರಣನ ನೀರ್ ಜೊತೆ ಮಾಡ್ಕೊಂಡು ಡ್ರೆಂಚ್ ಮಾಡೋದ್ರಿಂದ, ಬುಡಬುಡಕ್ಕೆ ಡ್ರೆಂಚ್ ಮಾಡೋದ್ರಿಂದ ಬೇರೆ ಬೆಳವಣಿಗೆ ತುಂಬಾ ಚೆನ್ನಾಗುತ್ತೆ. ಗಿಡಗಳು 7-10 ದಿನಗಳಲ್ಲಿ ಬೆಳೀತಾ ಹೋಗುತ್ತೆ. ಈ ಒಂದು ಹಂತದಲ್ಲಿ, ಬೆಳವಣಿಗೆ ಹಂತದಲ್ಲಿ ಏನಾಗುತ್ತೆ, ಕೆಲವೊಂದ್ಸತಿ ಫೀಲ್ಡ್ ಅಲ್ಲಿ ಇರುವೆ ಕಾಟ ಆಗಿರ್ಬೋದು, ಯಾವ್ದೋ ಕೀಟದ್ದಾಗಿರ್ಬೋದು, ಇಲ್ಲ ಏನೋ ಅಕಾಲಿಕ ಮಳೆ ಆಗಿರ್ಬೋದು, ಈ ತರ ಎಲ್ಲ ಬಂದಾಗ ಏನಾಗುತ್ತೆ, ಒಂದಿಷ್ಟು ಗಿಡಗಳು ಸಾಯೋದು ಸಹಜ. ಆ ಗಿಡ ಸತ್ತಂತ ಜಾಗದಲ್ಲಿ ಸಾಯಿಗುಣಿ ಅಂತ ಕರೀತಾರೆ ಈ ಭಾಗದಲ್ಲಿ. ಸಾಯಿಗುಣಿ ಏನಿರುತ್ತೆ, ಹೋಗಿರುವಂತ ಜಾಗಗಳಲ್ಲಿ ಮತ್ತೆ ನರ್ಸರಿಗೆ ಹೋಗಿ ಮತ್ತೆ 2-3 ಕ್ರೇಟ್ ಅನ್ನ ತಗೊಂಡ್ ಬಂದು ಅಲ್ಲಿ ಅದನ್ನ ಮರುನಾಟಿ ಮಾಡ್ಕೋಬಹುದು. ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಾನೆ, ನಾವು ಗೆಡ್ಡೆ ಹಾಕೋದಕ್ಕೂ ಸಸಿ ಹಾಕೋದಕ್ಕೂ, ಗೆಡ್ಡೆ ಹಾಕಿದ ಮೇಲೆ ನಮಗೆ 25-30 ದಿನ ಆದ್ಮೇಲೆ ನಮ್ಗೆ ಎಲ್ಲಿ ಹೋಗಿದೆ ಎಲ್ಲಿ ಹುಟ್ಟಿದೆ ಅಂತ ಗೊತ್ತಾಗೋದು, ಅವಾಗ ನಾವ್ ಏನು ಮಾಡಕ್ಕಾಗಲ್ಲ. ಅದೇ ಸಸಿ ಹಾಕಿದ ಜಾಗದಲ್ಲಿ ನಮಗೆ 10-15 ದಿನದೊಳಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ನಾವು ಅದನ್ನ ಗ್ಯಾಪ್ ಫಿಲ್ಲಿಂಗ್ ಮಾಡ್ಕೋಬಹುದು. ಅಪ್ ಟು 30 ದಿನದವರೆಗೂ ಗ್ಯಾಪ್ ಫಿಲ್ಲಿಂಗ್ ಮಾಡೋದಕ್ಕೆ ಅವಕಾಶ ಇದೆ. ಇದಿಷ್ಟು ಅಂಗಾಂಶ ಆಲೂಗಡ್ಡೆ ಸಸಿಗಳ ಉತ್ಪಾದನಾ ಕ್ರಮಗಳು ಹಾಗೂ ನಿರ್ವಹಣಾ ಪದ್ಧತಿಗಳು ಆಗುತ್ತೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ಮೊಬೈಲ್ ಸಂಖ್ಯೆ 9-5-3-8-2-4-1-6-8-8. ಇನ್ನೊಮ್ಮೆ ಹೇಳಿ, 9-5-3-8-2-4-1-6-8-8. ಒಳ್ಳೆಯದು ಸುಹಾಸ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಗಾಂಶ ಆಲೂಗಡ್ಡೆ ಸಸಿಗಳ ಉತ್ಪಾದನಾ ಕ್ರಮಗಳು ಹಾಗೂ ನಿರ್ವಹಣಾ ಪದ್ಧತಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಅಂಗಾಂಶ ಆಲೂಗಡ್ಡೆ ಸಸಿಗಳ ಉತ್ಪಾದನಾ ಕ್ರಮ ಹಾಗೂ ನಿರ್ವಹಣೆ ಈ ಕುರಿತಂತೆ ಹಾಸನದ ಗ್ರೀನ್ ಇನ್ನೋವೇಷನ್ ಸೆಂಟರ್ನ ತಾಂತ್ರಿಕ ಸಲಹೆಗಾರರಾದ ಎಸ್ ಸುಹಾಸ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ನಿರ್ಲಿಂಗ ರೀತಿಯ ಸಸ್ಯೋತ್ಪಾದನಾ ಕ್ರಮಗಳು, ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಚ್.ಎಸ್. ರವಿ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಫಲಸಿರಿ ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಬಾಟ್ಲಲ್ಲಿ ಹಾಲ್ ಹಾಕೊಡು. ನೋಡ ಶಕ್ಕ, ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲ್ ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೆ ಎದೆ ಹಾಲ್ ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿ ಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ.

ಕಂಡಾಗ ನಾನೇ ಎಲ್ಲ ನನಗೀಗ ಹಬ್ಬ ಬಂತೆ ನೀ